Hey, Piltu! Hey, Chiltu! Takathai kundima, chila kila naguva, jali jali picnic. Sulanu maratu, yellaru teretu, mere yuva merry picnic. Hey, Piltu! Hey, Chiltu! ಕುಮಾರಿಯಾಗಿ ಕುಳಿತಿರಲು ತೊಳು ಹೊಟ್ಟೆ ಬರುವುದು ನೋಡಪ್ಪ, ಕುಮಾರಿಯಾಗಿ ಕುಳಿತಿರಲು ತೊಳು ಹೊಟ್ಟೆ ಬರುವುದು ನೋಡಪ್ಪ. ಬೆಳಗಾಗೆ ಚೂಡ್ರಿಲ್ಲನ್ನು ಮಾಡಿ ಗಟ್ಟಿಮುಟ್ಟಿರೆಟ್ಟೆ ಹೀಗಪ್ಪ, ನಮ್ಮ ದೇಶದ ಯೋಧರ ಜೀವಪ್ಪ, ನಿಮ್ಮ ದೇಹಕ್ಕೆ ಶಕ್ತಿ ಬೇಕಪ್ಪ. ಲೆಫ್ಟ್ ರೈಟ್ ದೇಶ ಸೇವೆಗೆ ಚರಿತೆಯ ತಿಳಿಯಲು ಬೇಕಪ್ಪ. ಕಿತ್ತೂರು ಚೆನ್ನಮ್ಮ, ಇಂದಿರಾ ಗಾಂಧಿ, ಕಿತ್ತೂರು ಚೆನ್ನಮ್ಮ, ಇಂದಿರಾ ಗಾಂಧಿ, ಜೀವನ ಚರಿತೆಯ ಕಲಿಯಪ್ಪ. ಈ ವೀರರ ವಂಶವ ನೀವಪ್ಪ, ಹೊಸ ಚಿನ್ನದ ಚರಿತೆಯ ಬರೆಯಪ್ಪ. Knowledge, it will add your